ಏಕೋ ಏನು ಹಾಡುವ ಆಸೆ ಹೃದಯಕ್ಕೆ ಬಂದಿದೆ, ಏಕೋ ಏನು ಹಾಡುವ ಆಸೆ ಹೃದಯಕ್ಕೆ ಬಂದಿದೆ, ಅದೇನೋ ಅರಿಯೇ ಒಂದು ತಿಳಿಯೇ ಹರುಷ ತುಂಬಿದೆ, ಏಕೋ ಏನೋ ಹಾಡುವ ಆಸೆ ಹೃದಯಕ್ಕೆ ಬಂದಿದೆ. ನಗುವ ಮೊಗವ ಸೊಬಗನು ಕಂಡೆ, ನಿನ್ನಾಯಿ ತನುವ ಕಾಂತಿ ತರುವ ಮೋಹದಿ ನಿಂದೆ, ನಿನ್ನಾಯಿ ಚೆಲ್ಲುವ ನಗುವ ಮೊಗವ ಸೊಬಗನು ಕಂಡೆ, ನಿನ್ನಾಯಿ ತನುವ ಕಾಂತಿ ತರುವ ಮೋಹದಿ ನಿಂದೆ, ಬಳಿಗೆ ಬಂದೆ ನನ್ನೆ ಮರೆತೆ ಬಾಳೆ ಸುಖದ ಪ್ರೇಮಗೀತೆ ಇಂದು, ಏಕೋ ಏನು ಹಾಡುವ ಆಸೆ ಹೃದಯಕ್ಕೆ ಬಂದಿದೆ. ಸಿಹಿಯ ಬಯಕೆಯೂ ಕೆಣಕಿ, ನಿನ್ನಾಯಿ ನಡೆಯ ಮಧುರ ನುಡಿಯ ಮೋಡಿಗೆ ಸಿಲುಕಿ, ನಿನ್ನಾಯಿ ಸನಿಯ ತಂದ ಸಿಹಿಯ ಬಯಕೆಯೂ ಕೆಣಕಿ, ಮಿಲನ ತಂದ ಸಲಿಗೆಯಿಂದ ಒಲವು ತಂದ ಸರಸದಿಂದ ಬಂದೆ, ಏಕೋ ಏನೋ ಹಾಡುವ ಆಸೆ ಹೃದಯಕ್ಕೆ ಬಂದೆ.